ಈ ಹುಳುಗಳ ಬಾಧೆ 20 ವರ್ಷದ ಒಳಗಿನ ತೋಟಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಹುಳುಗಳು ಏನು ಮಾಡುತ್ತೆ ಅಂದರೆ, ಹಿಂಗಾರದ ಹೊಳವುಕ್ಕು ಅಲ್ಲಿ ಬಲೆಗಳನ್ನು ನೇಯ್ದುಕೊಂಡು ಅದರಲ್ಲಿರ್ತಕ್ಕಂಥ ಗಂಡು ಮತ್ತು ಹೆಣ್ಣು ಹುಳುಗಳನ್ನು ತಿನ್ನೋದ್ರಿಂದ, ಹೂ ಹರಳುವ ಮೊದಲೇ ಅವುಗಳನ್ನು ತಿನ್ನುವುದರಿಂದ ಒಂಬಾಳೆ ಮೇಲೆ ಒತ್ತಡ ಬರದೆ ಹಿಂಗಾರ ಸರಿಯಾಗಿ ಬಿಚ್ಚಿಕೊಳ್ಳೋದಿಲ್ಲ. ಮತ್ತು ಹಿಂಗಾರದ ಎಸುಳುಗಳು ಸೇರಿಸಿಕೊಂಡು ಬಲೆ ನೇಯ್ದು ಹೂಗಳನ್ನು ತಿಂದು ಅಲ್ಲೇ ಇಕ್ಕಿಗಳನ್ನು ವಿಸರ್ಜಿಸುವುದರಿಂದ ಹಿಂಗಾರ ಕೊಳೆಯುವುದಲ್ದಲೆ ಹುಳುಗಳು ಸುರಂಗ ಮಾಡಿದ ಜಾಗಗಳಿಂದ ಅಂಟು ದ್ರವ ಹೊರಗಡೆ ಬರುತ್ತೆ. ಮತ್ತು ಹಾನಿಗೀಡಾದ ಹಿಂಗಾರದಲ್ಲಿ ನೇಯ್ದ ಬಲೆಗಳಿಂದ ಪರಾಗಸ್ಪರ್ಶಕ್ಕೆ ಅಡ್ಡಿ ಉಂಟಾಗುವುದಲ್ದಲೆ ಸರಿಯಾಗಿ ಕಾಯಿ ಕಚ್ಕೊಳ್ಳೋದಿಲ್ಲ. ತೀವ್ರವಾಗಿ ಕೀಟ ಬಾಧಿಸಿದ ತೋಟದಲ್ಲಿ ಎಳೆಕಾಯಿಗಳು ಸಹ ಉದುರುತ್ತೆ. ಇದನ್ನು ಹೇಗೆ ಹತೋಟಿ ಮಾಡಬೇಕು ಅಂತಂದರೆ, ಬಾಧೆಗೊಳಗಾಗಿರುವ ಹಿಂಗಾರಗಳನ್ನು ನಾವು ಗುರುತಿಸಿ ತೆಗಿಬೇಕು. ಮತ್ತು ಮುಂಜಾಗ್ರತೆಯಾಗಿ ಮರಗಳಲ್ಲಿ ಹೊಂಬಾಳೆ ಬರುವ ಸಮಯದಲ್ಲಿ 2 mCi 20 EC ಅಥವಾ ಕ್ವಿನಾಲ್ಪಾಸ್ 25 EC ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. 200 ಲೀಟರ್ ಬ್ಯಾರಲ್ಲಿಗಾದರೆ 400 mCi 20 EC ಅಥವಾ ಕ್ವಿನಾಲ್ಪಾಸ್ 25 EC ಕೀಟನಾಶಕವನ್ನು ಬೆರೆಸಿ ನಾವು ಸಿಂಪರಣೆ ಮಾಡಬೇಕು. ಹಾನಿಗೊಳಗಾದ ಹಿಂಗಾರಗಳನ್ನು ಗುರುತಿಸಿ ಕೊಕ್ಕೆಯಿಂದ ಸೀಳಿ ಹಿಂಗಾರ ಅರಳುವಂತೆ ಮಾಡಿ ಮತ್ತು ಅರಳಿದ ಹಿಂಗಾರಕ್ಕೆ 2 mCi 25 EC ಅಥವಾ ಕ್ವಿನಾಲ್ಪಾಸ್ 25 EC ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ನಾವು ಈ ಅಡಕೆ ಹಿಂಗಾರ ತಿನ್ನುವ ಹುಳುವನ್ನು ನಾವು ನಿರ್ವಹಣೆ ಮಾಡಬಹುದು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9148198778. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಇದೀಗ ಕೇಳಿ ಪಾರ್ಥೆನಿಯಂ ಕಳೆ ನಿರ್ವಹಣೆ ಸಪ್ತಾಹದ ಅಂಗವಾಗಿ ಪಾರ್ಥೆನಿಯಂ ಕಳೆಯನ್ನು ನಿರ್ವಹಣೆ ಮಾಡುವುದು ಹೇಗೆ, ಈ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಪಾರ್ಥೆನಿಯಂ ಸಮಗ್ರ ಕಳೆ ನಿರ್ವಹಣೆ ಬಗ್ಗೆ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಎಲ್ಲ ನಮ್ಮ ರೈತ ಬಾಂಧವರಿಗೂ ನಮಸ್ಕಾರ. ಸರ್, ಈ ಪಾರ್ಥೆನಿಯಂ ಕಳೆ ನಿರ್ವಹಣೆ ಸಪ್ತಾಹದ ಅಂಗವಾಗಿ ನಮ್ಮ ದೇಶದಲ್ಲಿ ಪ್ರತಿ ವರ್ಷ August 16-22 ಈ ಒಂದು ಸಪ್ತಾಹನ ಆಚರಣೆ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಏನಂತೀರಾ ಸರ್? ಸರ್, ನಮಗೆಲ್ಲ ಗೊತ್ತಿರೋ ಹಂಗೆ ಕಳೆ ಅಂದ ತಕ್ಷಣ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಜ್ಞಾಪಕ ಬರೋದು ಈ ಪಾರ್ಥೆನಿಯಂ ಕಳೆ. ಈ ನೀವು ಎಲ್ಲಿ ನೋಡಿದ್ರೂ ಈ ಪಾರ್ಥೆನಿಯಂ ಕಳೆ ನಿಮ್ಗೆ ಸಿಗುತ್ತೆ. ಅಂದರೆ ಇಂಥ ಜಾಗ ಅಂತೇನಿಲ್ಲ, ನೀವು ಯಾವ ಜಾಗದಲ್ಲಿ ಹೋದರೂ ಪಾರ್ಥೆನಿಯಂ ಕಳೆ ಸಿಗುತ್ತೆ. ಈ ಪಾರ್ಥೆನಿಯಂ ಕಳೆಯ ನಿರ್ವಹಣೆ ಮಾಡೋಕ್ಕೋಸ್ಕರ ಅಥವಾ ನಿರ್ಮೂಲನೂ ಅನ್ಬೋದು ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ಏನು ಈ ಒಂದು ಪಾರ್ಥೆನಿಯಂ ನಿರ್ಮೂಲನಾ ಸಪ್ತಾಹ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕಳೆದ 17 ವರ್ಷಗಳಿಂದ ನಾವು ಈ ಕಾರ್ಯಕ್ರಮನ ಆಚರಿಸ್ಕೊಂಬಂದಿದ್ದೀವಿ. ಭಾಳ ಮುಖ್ಯವಾಗಿ ಇದು ಕಾರ್ಯಕ್ರಮವಾಗಿ ಉಳಿಬಾರ್ದು. ಯಾಕೆ ಅಂತಂದರೆ ರೈತರಲ್ಲಿ ನಾವು ಕೇಳ್ಕೊತೀವಿ, ಯಾಕೆಂದರೆ ಈ ಕಳೆ ರೈತರು ಈ ಯಾವಾಗ ಈ ಕಳೆನ ನೋಡ್ತಾರೆ ಅಂತಂದರೆ ಹೂವು ಬರೋ ತನಕ ಈ ಕಳೆ ಬಗ್ಗೆ ಗಮನ ಹರಿಸಲ್ಲ. ಹೂವು ಬಂದಮೇಲೆ ನಮ್ಮ ಹೊಲದಲ್ಲಿ ಪಾರ್ಥೆನಿಯಂ ಕಳೆ ಇದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ರೈತ ಬಾಂಧವರು ಈ ಕಳೆ ಬಗ್ಗೆ ಹೆಚ್ಚು ನಿಗಾ ವಹಿಸ್ಬೇಕು. ಯಾಕಂದರೆ ಇದು ಅತ್ಯಂತ ಅಪಾಯಕಾರಿ ಕಳೆ. ನಾವು ಏನಂತೀವ, ಕೆಲವೊಂದ್ಸರಿ ಅಂತೀವಲ್ಲ ಪ್ರಪಂಚದಲ್ಲಿ ಅದ್ಭುತಗಳು ಅಂತೀವಲ್ಲ, ಹಂಗೆ ಕಳೆಗಳಲ್ಲೂ ಇದು ಒಂದು ಅದ್ಭುತ. ಹಾಗಾಗಿ ಇದನ್ನು ನಾವು ಅಂತೀವಿ ಏನು ನಾಕ್ಷಿಯಸ್ ಅಂದರೆ ಭಾಳ ಅಪಾಯಕಾರಿ ಕಳೆಗಳಲ್ಲಿ ಇದು ಒಂದು ಸ್ಥಾನ ಪಡೆದಿದೆ. ಹಾಗಾಗಿ ಇದು ದೇಶ ಅಂತಲ್ಲ ವಿದೇಶಗಳಲ್ಲೂ ಈ ಕಳೆ ಭಾಳ ಒಂದು ಬೆಳೆಗಳಿಗೆ ಹಾನಿ ಮಾಡುತ್ತೆ, ಮನುಷ್ಯರಿಗೆ ಹಾನಿ ಮಾಡುತ್ತೆ. ಹಾಗಾಗಿ ಈ ಕಳೆ ನಿರ್ವಹಣೆನ ಮಾಡುವಂಥ ಕೆಲಸನ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಸರ್. ಹಾಗಿದ್ರೆ ಈ ಪಾರ್ಥೆನಿಯಂ ಕಳೆ ಎಲ್ಲಿಂದ ಬಂತು ಅಂತೀರಾ ಸರ್? ಸರ್, ಇದು ಒಂದು ಭಾಳ ಒಂದು ವಿಶೇಷವಾದ ಪ್ರಶ್ನೆ ಇದು. ಎಲ್ಲಿಂದ ಬಂತು, ಹೆಂಗೆ ಬಂತು ಅಂತ ನಾವು ಹಂಗೆ ಹುಡುಕ್ತಾ ಹೋದಾಗ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ನಮಗೆ ಬೆಳೆ ಬೆಳಿಬೇಕಾರೆ ನಾವೇನು ಮಾಡ್ತಿದ್ವಿ, ಅಧಿಕ ಇಳುವರಿ ಕೊಡುವಂಥ ತಳಿಗಳನ್ನ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊತ ಇದ್ವಿ. ಏನು ಹಸಿರು ಕ್ರಾಂತಿ ಅಂತೇನು ಕರಿತೀವೋ ಆ ಸಮಯದಲ್ಲಿ ನಮ್ಮ ಜನಸಂಖ್ಯೆಗೆ ಊಟ ಕೊಡುವಂಥ ಒಂದು ಸಂದರ್ಭದಲ್ಲಿ, ಅಧಿಕ ಇಳುವರಿ ತಗೋಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಏನು ಅಧಿಕ ಇಳುವರಿ ಕೊಡುವಂಥ ತಳಿಗಳನ್ನ ಬೇರೆ ದೇಶದ ಆಮದು ಮಾಡ್ಕೋತಿದ್ವಿ. ಒಂದು ಮೂಲಗಳ ಪ್ರಕಾರ ಏನಪ್ಪ ಅಂತಂದರೆ, ಈ ಒಂದು ಏನು ಈ ಕಸ ಇದೆಯಲ್ಲ, ಭಾರತದಲ್ಲಿ ಪ್ರಪ್ರಥಮವಾಗಿ 1956

ನೋಡ್ರಿ, ಅದು ಎಷ್ಟು ಅದ್ಭುತ ಅಂತಂದರೆ. ಮತ್ತು ಇದು ಏನಾಗುತ್ತೆ ಅಂದರೆ, ಈ ಸಸಿ ನಿಮಗೊಂದು ಇದು ನಿಯಂತ್ರಣ ಮಾಡುತ್ತೆ, ಮತ್ತು ಇದು ಒದಕೆ ಆಗುತ್ತೆ ಭೂಮಿಗೆ. ಭೂಮಿಗೆ ಒದಕೆ ಆದಾಗ ಏನಾಗುತ್ತೆ, ಬೇರೆ ಸಸ್ಯಗಳು ಬೆಳೆಯೋಕ್ಕೆ ಇದಕ್ಕೆ ಅವಕಾಶ ಕೊಡಲ್ಲ. ಹಾಗಾಗಿ ಇದು ಭಾಳ ಏನಂತೀವಿ ಉತ್ತಮವಾಗಿದೆ. ಮತ್ತು ಆಮೇಲೆ ಇನ್ನೊಂದು ಏನಂತಂದರೆ, ಇದು ಈ ಸಸ್ಯ ಪಾರ್ಥಿನಿಯಂ ಬಿಟ್ಟು ಇತರೆ ಯಾವುದೇ ಸಸ್ಯಗಳ ಮೇಲೆ ಪರಿಣಾಮ ಅಲ್ಲ, ಮತ್ತು ಜಾನುವಾರು ಮತ್ತು ಮಾನವರ ಮೇಲೆ ಇದು ಅಪಾಯಕಾರಿ ಅಲ್ಲ. ಹಂಗಾಗಿ ಭಾಳ ಸರಿ ಏನಾಗ್ತೀವಿ, ನೀವು ಯಾವ್ದಾದ್ರು ಹೊಸ ತಂತ್ರಜ್ಞಾನ ಪರಿಚಯ ಮಾಡಿದ ತಕ್ಷಣ ಫಸ್ಟ್ ಪ್ರಶ್ನೆ, ಇದು ಏನೋ ನಮ್ಮ ದನ ಕರುಗಳು ತಿಂದರೆ ಸಾಯ್ತಾವಾ, ಇದು ಮನುಷ್ಯರಿಗೆ ಅಪಾಯಕಾರಿನಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಇದು ಯಾವುದೇ ರೀತಿಯಾದ ಅಪಾಯ ಇದಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಈಗ ಗಮನಿಸ್ಬೇಕು, ಈ ಪಾರ್ಥಿನಿಯಮ್ ಏನಿದೆಯಲ್ಲ ಈ ಕಳೆನ, ಸುಮಾರು 50 ಜಾತಿಗಳ ಕೀಟಗಳು ಈ ಪಾರ್ಥಿನಿಯಮ್ನ ಕಳೆನ ತಿಂತವೆ. ಮತ್ತು ಬರೀ ಪಾರ್ಥಿನಿಯಮ್ ಒಂದೇ ತಿನ್ನಲ್ಲ, ಬೇರೆ ಇವನು ಕೆಲವು ಸರಿ ಬೆಳೆಗಳನ್ನೂ ತಿಂದ್ಬಿಟ್ಟಿರ್ತವೆ. ಅದಕ್ಕೆ ಏನು ಮಾಡಿದ್ರಿ, ಮೆಕ್ಸಿಕೋದ ಎಲೆ ಭಕ್ಷಕ ದುಂಬಿ ಅಂದರೆ ಜೈಗೋಗ್ರಾಮ ಬೈಕೋಲರೇಟ, ಇದು 1982 ಬೆಂಗಳೂರಿಗೆ ಪರಿಚಯಿಸಲಾಗುತ್ತಿದ್ದ. ಇದು ಏನಪ್ಪ, ಈ ದುಂಬಿ ಪ್ರಥಮವಾಗಿ 1984 ಬೆಂಗಳೂರಿನ ಸುಲ್ತಾನಪಾಳ್ಯ ಪ್ರದೇಶದಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಇದು ಈ ಪ್ರೌಢ ದುಂಬಿ ಸುಮಾರು 16 mm ಉದ್ದವಿದ್ದು, ಜೀವಿತಾವಧಿಯಲ್ಲಿ ಇದು ಚಿಕ್ಕ ಚಿಕ್ಕ ಗುಂಪುಗಳನ್ನ ಪಾರ್ಥಿನಿಯಂ ಎಲೆಗಳ ನೀವು ಕೆಳೆ ಅಂಚಿನಲ್ಲಿ ನೋಡ್ಬೋದು. ಸುಮಾರು 2000-2500 ಮೊಟ್ಟೆಗಳು ನೆಡುತ್ತೆ. ಈ ಮೊಟ್ಟೆಗಳು ತಿಳಿ ಹಳದಿ ಬಣ್ಣವಾಗಿದ್ದು 4-7 ದಿನಗಳಲ್ಲಿ ಮರಿ ಹುಳುಗಳು ಹೊರ ಬರ್ತವೆ. ಈ ಹುಳುಗಳು ತೀವ್ರವಾಗಿ ಎಲೆ ಮತ್ತು ಮಗ್ಗುಗಳನ್ನು ತಿಂದು ಬರಿದು ಮಾಡೋದ್ರಿಂದ ಸಸ್ಯದ ಬೆಳವಣಿಗೆ ಮತ್ತು ಹೂಗಳ ಉತ್ಪಾದನೆ ಕುಂಠಿತ ಆಗುತ್ತೆ. ಸುಮಾರು 10-15 ದಿನಗಳ ನಂತರ ಈ ಹುಳುಗಳು ಮಣ್ಣಿನಲ್ಲಿ ಕೋಶಾವಸ್ಥೆ ಹೊಂದುತ್ತವೆ. ದುಂಬಿಗಳು 8-12 ದಿನಗಳಲ್ಲಿ ಹೊರಬರುತ್ತವೆ. ಈ ಕೀಟಗಳು 27-32 ದಿನಗಳಲ್ಲಿ ತನ್ನ ಬೆಳವಣಿಗೆ ಅವಧಿಯನ್ನು ಪೂರ್ಣಗೊಳಿಸ್ತವೆ. ಈ ದುಂಬಿ ಚಟುವಟಿಕೆ ಮಳೆಗಾಲದಲ್ಲಿ ಅಂದರೆ ಜೂನ್ನಿಂದ ಅಕ್ಟೋಬರ್ ತಿಂಗಳಲ್ಲಿ ಹೆಚ್ಚಾಗಿರುತ್ತೆ. 500-1,000 ದುಂಬಿಗಳು ಬಿಡುವುದರಿಂದ ಪಾರ್ಥಿನಿಯಂ ಕಳೆನ ಹತೋಟಿ ಮಾಡುವುದಲ್ಲದೆ ದುಂಬಿಯನ್ನು ಸಹ ನಾವು ವೃದ್ಧಿ ಮಾಡ್ಬೋದು. ಯಾಕೆಂತಂದರೆ, ಇವತ್ತೇನಾಗಿದೆ ಅಂತಂದರೆ, ನಾನು ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ, ನೀವು ಯಾವುದೇ ನಿರ್ವಹಣೆ ಮಾಡಬೇಕು ಅಂತಂದರೂ ನೀವು ಸಮಗ್ರ ಕಳೆ ನಿರ್ವಹಣೆ ಪದ್ಧತಿ ಅಡಿಯಲ್ಲಿ ಮಾಡಲೇಬೇಕು. ಯಾಕೆಂದರೆ ಈಗ ಭಾಳಷ್ಟು ಜನ ಅಡಿಕೆ ತೋಟ, ತೆಂಗಿನ ತೋಟ, ಸಪೋಟ ಇವೆಲ್ಲ ತೋಟಗಾರಿಕೆ ಬೆಳೆಗಳು ಏನಾಗಿದೆ ಅಂತಂದರೆ, ಈ ಕಳೆಗಳನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಅದರಲ್ಲೂ ಈ ನಮ್ಮ ಈ ಪಾರ್ಥಿನಿಯಂ ಕಳೆ ನಿರ್ವಹಣೆ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿ ರೈತರಲ್ಲಿ ನಾನು ಕಳಕಳಿಯ ಮನವಿ ಮಾಡ್ಕೊತೀನಿ. ಮತ್ತು ಈ ಪಾರ್ಥಿನಿಯಂ ಕಳೆ ನಾವು ಯಾವಾಗಲೂ ಅಂದ್ಕೊಂತೀವಿ, ನಾವು ಯಾವುದೇ ಒಂದು ಕಳೆ ಅಂದರೆ ವೇಸ್ಟ್ ಅಂದ್ಬಿಡ್ತೀವಿ, ಅದೇನು ಉಪಯೋಗ ಇಲ್ಲ ಅಂತ. ಬಟ್ ಇದರದ್ದು ಉಪಯೋಗಗಳು ಸಹ ಹಲವಾರಿದಾವೆ ಸರ್. ಇದು ಎಷ್ಟೊಂದು ಅಪಾಯಕಾರಿನೋ ಅಷ್ಟೊಂದು ಇದರಿಂದ ಉಪಯೋಗನೂ ಇದೆ ಅಂತ ಹೇಳಿದ್ರಿ. ಇದರಿಂದ ಯಾವ ರೀತಿ ಉಪಯೋಗ ಇದೆ ಅಂತ ಹೇಳ್ತೀರಾ ಸರ್? ಇದು ಕೃಷಿಯಲ್ಲಿ ಬಂದರೆ, ಎಕ್ಸ್ಪೆಷಲಿ ನಾವು ಕೃಷಿಗೆ ಬಂದರೆ, ಕೃಷಿಯಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಾವು ಸಾಮಾನ್ಯವಾಗಿ ಸಾವಯವ ಗೊಬ್ಬರದ ಕಡೆ ಹೆಚ್ಚು ಗಮನ ಕೊಡ್ತೀವಿ. ಸಾವಯವ ಗೊಬ್ಬರ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಎರೆಹುಳ ಗೊಬ್ಬರ. ನಾವು ಈ ಕಾಂಪೋಸ್ಟಿಂಗ್ ಆಗಲಿ ಎರೆಹುಳ ಗೊಬ್ಬರ ಆಗಿ ಮಾಡ್ಕೋಬೇಕಾದ್ರೆ ನಮಗೆ ಕಚ್ಚಾ ವಸ್ತುಗಳು ಬೇಕಾಗ್ತವೆ. ಈ ಕಚ್ಚಾ ವಸ್ತು, ಈ ಪಾರ್ಥಿನಿಯಂ ಸಹ ಒಂದು ಕಚ್ಚಾ ವಸ್ತು. ನೀವು ಈ ಪಾರ್ಥಿನಿಯಂ ಏನಿದೆಯಲ್ಲ, ಇದನ್ನು ಹೂವು ಬರೋಕ್ಕಿಂತ ಮುಂಚೆ ಇದನ್ನ ನಾವೇನಂತೀವಿ, ನೀವು ಹೊಲದಲ್ಲೇ ಬೇಕಾದ್ರದನ್ನ ವೀಡರ್ ಮುಖಾಂತರ ಕಟ್ ಮಾಡಿ ಅಲ್ಲೇ ಮಲ್ಚ್ ಮಾಡ್ಬೋದು, ಅದು ಒಳ್ಳೆ ಗೊಬ್ಬರ ಆಗುತ್ತೆ. ಇಲ್ಲ ಅಂತಂದರೆ ನೀವು ಅದನ್ನು ಕಿತ್ತುಬಿಟ್ಟು ನೀವು ಏನು ಎರೆಹುಳ ತೊಟ್ಟಿ ಮಾಡ್ಕೊಂಡಿರ್ತೀರಲ್ಲ, ತೊಟ್ಟಿಗೆ ಹಾಕಿದ್ರೆ ಒಳ್ಳೆ ಉತ್ತಮವಾದ ಗೊಬ್ಬರ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಎಷ್ಟು ಡಿಸ್ಅಡ್ವಾಂಟೇಜ್ ಅಂದರೆ, ಇದರದ್ದು ನಾನು ಬರೀ ಅಪಾಯಕಾರಿ ಬಗ್ಗೆ ಹೇಳಿದ್ನ, ಅಷ್ಟೇ ಉಪಕಾರಿನೂ ಇದೆ ಇದು. ಹಾಗಾಗಿ ಈ ಕಳೆ ನಿರ್ವಹಣೆ ಕಡೆ ನಾವು ಹೆಚ್ಚು ಗಮನ ಕೊಡಬೇಕು. ಮತ್ತು ಈ ಕಳೆನ ನಾವು ಏನಂದರೆ ನಿರ್ನಾಮ ಅಂತೀವಿ. ಅದಕ್ಕೆ ಪ್ರತಿ ವರ್ಷ ಕೇಂದ್ರ ಸರ್ಕಾರ 16-22 ತನಕ ಪಾರ್ಥಿನಿಯಂ ನಿರ್ಮೂಲನಾ ಸಪ್ತಾಹನ ನಾವು ಹಮ್ಮಿಕೊತೀವಿ. ಕೃಷಿ ವಿಜ್ಞಾನ ಕೇಂದ್ರದ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರಗಳು ಈ ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲೂ ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯಲ್ಲಿರುವಂಥದ್ದು, ನಾವು ಸಾಕಷ್ಟು ಬಾರಿ ಪ್ರತಿ ವರ್ಷವೂ ಕೆಲವು ಹಳ್ಳಿಗಳಲ್ಲಿ ಭೇಟಿ ಕೊಟ್ಟು, ಅದರಲ್ಲೂ ಶಾಲಾ ಆವರಣ, ಶಾಲಾ ಮಕ್ಕಳುಗಳಿಗೆ, ಶಿಕ್ಷಕರಿಗೆ ಈ ಪಾರ್ಥಿನಿಯಂ ಬಗ್ಗೆ ಸಾಕಷ್ಟು ಅರಿವು ಮೂಡಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ಇದು ನಾವು ಎಲ್ಲರೂ ಜಾಗೃತ ಆಗಬೇಕಾಗಿದೆ. ಇವನ್ನು ನಮ್ಮ ಮನೆಗಳ ಹತ್ರನೂ ಈ ಒಂದು ಕಸ ಇದ್ದಾಗ ಇದನ್ನ ನಿರ್ಮೂಲನೆ ಮಾಡೋದ್ರಿಂದ ನಾವು ಏನಾಗುತ್ತೆ, ಈ ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ಇದು ಪ್ರಸಾರ ಆಗೋದು ಭಾಳ ಸುಲಭ. ಬೀಜ ಯಾರೂ ಪ್ರಸಾರ ಮಾಡೋಂಥ ಅವಶ್ಯಕತೆ ಇಲ್ಲ, ಹಗುರ ಇರುತ್ತೆ, ಗಾಳಿ ಮುಖಾಂತರ ಹರಡುತ್ತೆ. ಹಾಗಾಗಿ ಇದು ನಾವು ನಿಯಂತ್ರಣ ಮಾಡಬೇಕು. ಮತ್ತು ಭಾಳ ಸರಿ ನಾವು ನೋಡಿದ್ದೀವಿ ಈ ಪಾರ್ಥಿನಿಯಂ ಕಸನ ಈ ಎಮ್ಮೆ ಅಥವಾ ಹಸುಗಳು ದನಕರುಗಳು ತಿಂದಾಗ ಸಗಣಿಯಲ್ಲೂ ಸಹ ಇದ್ರ ಬೀಜ ಬರ್ತವೆ. ಅಂದರೆ ಅಷ್ಟು ಸುಲಭವಾಗಿದ್ದು ಹೋಗುವಂಥ ಕಳೆ ಅಲ್ಲ. ಹಾಗಾಗಿ ಅದೇ ಸಗಣಿನ ನೀವು ತಗೊಂಡು ನಾವು ಹೊಲಕ್ಕೆ ಹಾಕಿದಾಗ ಅದು ಮತ್ತೆ ನಾವು ಬೀಜನ ಪ್ರಸಾರ ಮಾಡ್ತಕ್ಕಂಥ, ಅದಕ್ಕೆ ಆ ದನಕರುಗಳು ಮೇಯುವಂಥ ಸಂದರ್ಭದಲ್ಲಿ ಎಲ್ಲಿ ಈ ಹೂವು ಇರುವುದಿಲ್ಲೋ ಅಂಥ ಪ್ರದೇಶಗಳಲ್ಲಿ ನಾವು ಇದನ್ನು ದನಕರುಗಳನ್ನ ಮೇಯಿಸ್ಬೋದು. ಮತ್ತು ಇದು ಭಾಳ ಪುರಾವೆಗಳಿದ್ದಾವೆ ಏನಪ್ಪ ಅಂತಂದರೆ ಇದು ಏನು ಔಷಧಿಗಳಿಗೂ ಭಾಳ ಉಪಯೋಗ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ನಮ್ಮ ರೈತ ಬಾಂಧವರಿಗೆ ಅಂತಂದರೆ, ಕಳೆ ನಿರ್ವಹಣೆ ಕಡೆ ನಾವು ಹೆಚ್ಚು ಗಮನ ಕೊಡಲೇಬೇಕಾಗಿದೆ. ಯಾಕೆಂದರೆ ಬೆಳೆಗಳಿಗೂ ಮತ್ತು ಕಳೆಗಳಿಗೂ ಒಂದು ಪೈಪೋಟಿ ಅಂತಿರುತ್ತೆ. ಈ ಬೆಳೆ ಮತ್ತು ಕಳೆಗಳಿಗೆ ಪೈಪೋಟಿ ಇದ್ದಾಗ ಆಟೋಮೆಟಿಕ್ಕಾಗಿ ನಮ್ಮ ಇಳುವರಿ ಕುಂಠಿತ ಆಗುತ್ತೆ. ತೋಟಗಾರಿಕೆ ಬೆಳೆಗಳಲ್ಲೂ ಸಹ ಇದು ಅನ್ವಯ ಆಗುತ್ತೆ. ದಯಮಾಡಿ ರೈತ ಬಾಂಧವರು ಇದ್ರ ಕಡೆ ಹೆಚ್ಚು ಗಮನ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಸರಿ, ಕೊನೆಯದಾಗಿ ನಮ್ಮ ರೈತ ಬಾಂಧವರು ಈ ಪಾರ್ಥೇನಿಯಂ ಕಳೆ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ಈಗ ಪಾರ್ಥೇನಿಯಂ ಕಳೆ ನಿರ್ವಹಣೆ ಮಾಡೋಕ್ಕೆ ಹೆಚ್ಚು ರೈತ ಬಾಂಧವರು ಇದ್ರ ಬಗ್ಗೆ ಆಸಕ್ತಿ ಇದ್ದಂಥ ರೈತ ಬಾಂಧವರು ನಮ್ಮ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕರೆ ಮಾಡ್ಬೋದು. ಮತ್ತು ನಾನು ಮಲ್ಲಿಕಾರ್ಜುನ್ ಬಿ ಓ, ನಾನು ವೈಯಕ್ತಿಕವಾಗಿ ಅಥವಾ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಏನು ಯೂಟ್ಯೂಬ್ ಚಾನಲ್ ಸಹ ಮಾಡ್ಕೊಂಡಿದ್ದೀನಿ, ಮಲ್ಲಿಕಾರ್ಜುನ ಅಗ್ರೋನಾಮಿಸ್ಟ್ ಅಂತ ಹೇಳ್ಬಿಟ್ಟು. ನೀವು ಈ ಚಾನಲ್ನ ನೀವು ಸಂಪರ್ಕ ಮಾಡಿದ್ರು ಸಹ ನಿಮಗೆ ಈ ಇದರಲ್ಲಿ ನಾನು ಏನು ಹೇಳಿದ್ದೀನಿ ಅಂತಂದರೆ, ಈ ಕಳೆಗಳಿಂದ ಯಾವ ರೀತಿ ಎರೆಗೊಬ್ಬರ ತಯಾರು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಮತ್ತು ನನ್ನ ನೇರವಾಗಿ ಸಂಪರ್ಕ ಮಾಡ್ಬೋದು 9449684495, ಮಲ್ಲಿಕಾರ್ಜುನ ಬಿ ಓ, ಬೇಸಾಯ ತಜ್ಞ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ. ಈ ಕಳೆ ನಿರ್ವಹಣೆ ಈ ಏನು ನಾವು ಸಪ್ತಾಹ ಇದೆಯಲ್ಲ, ಸಪ್ತಾಹಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ನಾವು ಇದನ್ನು ಪ್ರತಿ ನಿತ್ಯ ನಾವು ಇದನ್ನು ನಿರ್ವಹಣೆ ಮಾಡ್ತಾ ಬಂದರೆ ನಾವು ಕೊನೆಗೊಂದಿನ ಇದನ್ನ ನಮ್ಮ ದೇಶದಿಂದ ಹೊರಗಾಕ್ಬೋದು ಅಂತ ರೈತರಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ರೈತ ಬಾಂಧವರೇ, ಡಾಕ್ಟರ್ ಬಿ ಓ ಮಲ್ಲಿಕಾರ್ಜುನ್ ಸರ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9444864 9495. ಬಹಳ ಸಂತೋಷ ಸರ್, ಇದುವರೆಗೂ ಈ ಪಾರ್ಥೇನಿಯಂ ಸಮಗ್ರ ಕಳೆ ನಿರ್ವಹಣೆ ಬಗ್ಗೆ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ. ಈ ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಂಡು, ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರು ನಮಸ್ಕಾರ. ಇದುವರೆಗೂ ಪಾರ್ಥೇನಿಯಂ ಕಳೆ ನಿರ್ವಹಣೆ ಸಪ್ತಾಹದ ಅಂಗವಾಗಿ ಪಾರ್ಥೇನಿಯಂ ಕಳೆಯನ್ನು ನಿರ್ವಹಣೆ ಮಾಡುವುದು ಹೇಗೆ ಈ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ತಜ್ಞರಾದ ಡಾಕ್ಟರ್ ಬಿಓ ಮಲ್ಲಿಕಾರ್ಜುನ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಇದೀಗ ಕೇಳಿ ಸಿರಿಧಾನ್ಯಗಳ ಸಂಸ್ಕರಣೆಯ ಮಹತ್ವ ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ಕೇಳುಗರೆ, ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಸಂಸ್ಕರಣೆಯ ಮಹತ್ವ ಇದರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಹಿರಿಯೂರು ಬಬ್ಬೂರು ಫಾರ್ಮ್ನಲ್ಲಿರುವಂಥ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರು ಈಗ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಇವತ್ತು ತಾವು ಸಿರಿಧಾನ್ಯಗಳ ಸಂಸ್ಕರಣೆಯ ಮಹತ್ವದ ಬಗ್ಗೆ ತಿಳಿಸ್ಕೊಡಿ. ಮೊದಲಿಗೆ ಸಂಸ್ಕರಣೆ ಅಂದ್ರೆ ಏನು ಅದರ ಬಗ್ಗೆ ಹೇಳಿ ಸರ್. ಸಂಸ್ಕರಣೆ ಅಂತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಬೆಳೆದಂತಹ ಕಾಳುಗಳಲ್ಲಿ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಇದು. ಇದು ರೈತ ಈಗ ಯಾವುದೇ ಒಂದು ಬೆಳೆಯನ್ನ ಬೆಳೆದ್ರು ಕೂಡ ಅದನ್ನು ನೇರವಾಗಿ ಅದನ್ನು ಆಹಾರವಾಗಿ ಉಪಯೋಗಿಸೋದಕ್ಕೆ ಸಾಧ್ಯವಾಗಲ್ಲ. ಅದನ್ನ ಒಂದು ರೂಪಕ್ಕೆ ತರಬೇಕಾಗುತ್ತೆ. ಬೆಳೆದಂತಹ ಕಾಳುಗಳನ್ನ ಅಕ್ಕಿ ಅಥವಾ ರವೆ ಅಥವಾ ಹಿಟ್ಟು ಈ ರೀತಿ ರೂಪಕ್ಕೆ ತಂದ್ಬಿಟ್ಟು ಅದನ್ನು ಬಳಸ್ತಕ್ಕಂಥದ್ದು, ಆ ರೂಪಕ್ಕೆ ತರ್ತಕ್ಕಂಥದ್ದನ್ನೇ ನಾವು ಸಂಸ್ಕರಣೆ ಅಂತೇಳಿ ಕರಿತೇವೆ. ಹಾಗಾಗಿ ಈ ಒಂದು ರೈತ ಬೆಳೆದಂತಹ ಬೆಳೆಗಳ ಆಹಾರಗಳ ಕಾಳುಗಳನ್ನು ಉಪಯೋಗಿಸ್ಬೇಕಂತಂದ್ರೆ ಸಂಸ್ಕರಣೆ ಆಗಲೇಬೇಕಾಗುತ್ತೆ. ಹಾಗಾಗಿ ಸಂಸ್ಕರಣೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರವೇ ಇದೆ. ಸಿರಿಧಾನ್ಯಗಳ ಒಂದು ಸಂಸ್ಕರಣೆಗೂ ಮತ್ತೆ ಇತರೆ ಧಾನ್ಯಗಳ ಒಂದು ಸಂಸ್ಕರಣೆಗೂ ಏನು ವ್ಯತ್ಯಾಸ? ಈಗ ಇತರೆ ಧಾನ್ಯಗಳ ಸಂಸ್ಕರಣೆಗಿಂತ ಸಿರಿಧಾನ್ಯಗಳ ಸಂಸ್ಕರಣೆಯ ಪ್ರಾಮುಖ್ಯತೆ ಬಹಳ ಇದೆ. ಯಾಕೆ ಅಂತಂತಂದರೆ ಇತರೆ ಧಾನ್ಯಗಳನ್ನು ನಾವು ಗಾತ್ರದಲ್ಲಿ ನೋಡಿದರೂ ಕೂಡ ದೊಡ್ಡದಿರುತ್ತೆ. ಯಾವುದೇ ಒಂದು ಯಂತ್ರೋಪಕರಣಗಳನ್ನು ಅದಕ್ಕೆ ರಚಿಸಿಬಿಟ್ಟು ಅದಕ್ಕೆ ಸಂಸ್ಕರಣೆ ಮಾಡ್ತಕ್ಕಂಥದ್ದು ಸುಲಭವಾದಂಥದ್ದು. ಆದರೆ ಈ ಸಿರಿಧಾನ್ಯಗಳಿಗೆ ನಾವು ಬಂದಲ್ಲಿ ಅದರ ಗಾತ್ರ ಸಣ್ಣದಿರೋದ್ರಿಂದ ಆ ಒಂದು ಕಾಳಿನ ಮೇಲ್ಭಾಗದಲ್ಲಿರ್ತಕ್ಕಂತಹ ಒಂದು ಸಿಪ್ಪೆ ಅಂತ ಏನು ಹೇಳ್ತೇವೆ, ಸೀಡ್ ಕೋಟ್ ಅಂತೇಳಿ ಇಂಗ್ಲೀಷಲ್ಲಿ ಏನು ಹೇಳ್ತೇವೆ, ಆ ಒಂದು ಸೀಡ್ ಕೋಟನ್ನು ತೆಗೆದು ಅದನ್ನು ಒಳಗಿರ್ತಕ್ಕಂತಹ ಭಾಗವನ್ನು ಉಪಯೋಗಿಸೋದು ಬಹಳ ಕ್ಲಿಷ್ಟಕರವಾದಂಥ ಒಂದು ಪದ್ಧತಿ. ಅಂದರೆ ಈಗ ಭತ್ತವನ್ನು ನಾವು ಬೆಳಿತೇವೆ, ಭತ್ತವನ್ನು ಏನು ಮಾಡ್ತೇವೆ, ಅಕ್ಕಿಯನ್ನು ಮಾಡ್ತಕ್ಕಂಥದ್ದು ಭಾಳ ಸುಲಭ. ಅದನ್ನು ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಬಿಟ್ಟು ಆಮೇಲೆ ಅದ್ರ ಮೇಲಿರ್ತಕ್ಕಂಥ ಹಸ್ಕ್ ಅಂತ ಹೇಳ್ತೇವೆ ಸಿಪ್ಪೆ, ಆ ಸಿಪ್ಪೆಯನ್ನು ತೆಗೆದುಬಿಟ್ಟು ವಿಥೌಟ್ ಪಾಲಿಶ್ ಅಕ್ಕಿಯನ್ನು ತಿನ್ಬೋದು. ನಾವು ಈಗ ಉಪಯೋಗಿಸ್ತಕ್ಕಂಥದ್ದು ಅದು ಇಟ್ ಈಸ್ ಕಂಪ್ಲೀಟ್ಲಿ ಪಾಲಿಶ್ಡ್ ಅಕ್ಕಿ, ಅದು ಅನ್ಪಾಲಿಶ್ಡ್ ಅಕ್ಕಿ ತಿಂತಕ್ಕಂಥದ್ದು ಭಾಳ ಒಳ್ಳೆಯದು, ಪ್ರೋಟೀನ್ ಕಂಟೆಂಟ್ ಇರುತ್ತೆ. ಸೊ ಅದೇ ರೀತಿ ಈ ಸಿರಿಧಾನ್ಯಗಳಲ್ಲಿ ಎಷ್ಟೋ ಧಾನ್ಯಗಳಲ್ಲಿ 3-7 ಭಾಗಗಳ ಸಿಪ್ಪೆ ಇರುತ್ತೆ, ಅದ್ರ ಕೋಟ್ ಇರ್ತದೆ. ಆ ಸಿಪ್ಪೆಯನ್ನು ತೆಗೆದು ತಿಂತಕ್ಕಂಥದ್ದು ಭಾಳ ಪ್ರಮುಖವಾದಂಥದ್ದು. ಅದನ್ನು ಹಾಗೇ ತಿನ್ನಿದ್ರೆ ನಮ್ಮ ಮನುಷ್ಯರ ಜೀರ್ಣಕ್ರಿಯೆಯಲ್ಲಿ ಜೀರ್ಣ ಆಗೋದಿಲ್ಲ. ಹಾಗಾಗಿ ಅದನ್ನು ತೆಗೆದುಬಿಟ್ಟೆ ತಿಂತಕ್ಕಂಥದ್ದು ಭಾಳ ಮುಖ್ಯವಾದ ಅಂಶ. ಈ ಅಂಶವನ್ನು ಗಮನಿಸಿದಾಗ ಸಿರಿಧಾನ್ಯಗಳಲ್ಲಿ ಸಂಸ್ಕರಣೆ ಕ್ಲಿಷ್ಟ ಮತ್ತು ಅದರ ಪ್ರಾಮುಖ್ಯತೆ ಬಹಳ ಹೆಚ್ಚು ಅಂತಕ್ಕಂಥದ್ದು ಒಂದು ಗಮನಿಸ್ತಿದ್ದೇವೆ. ಬೇರೆ ಧಾನ್ಯಗಳಿಗೂ ಸಿರಿಧಾನ್ಯಗಳಿಗೂ ಇನ್ನೊಂದು ವ್ಯತ್ಯಾಸ ಏನಂತಂದರೆ, ಬೇರೆ ಧಾನ್ಯಗಳನ್ನು ನಾವು ಹಾಗೆಯೇ ಮಾರಾಟ ಮಾಡಿದರೂ ಕೂಡ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಸಿಗುತ್ತೆ. ಆದರೆ ಸಿರಿಧಾನ್ಯಗಳಲ್ಲಿ ಏನಾಗುತ್ತೆ, ನಾವು ಹಾಗೇ ಮಾರುಕಟ್ಟೆಯಲ್ಲಿ ಕೊಟ್ಟಾಗ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಭಾಳ ಕಡಿಮೆ ಅವರು ತಗೊಳ್ತಾರೆ. ಅದೇ ಈ ಸಿರಿಧಾನ್ಯಗಳನ್ನು ಸಂಸ್ಕರಣೆ ಮಾಡಿ ಅಕ್ಕ ರೂಪದಲ್ಲೋ ಇಲ್ಲ ಹಿಟ್ಟಿನ ರೂಪದಲ್ಲೋ ಇಲ್ಲ ರವೆ ರೂಪದಲ್ಲೋ ಯಾವುದೋ ಒಂದು ರೂಪದಲ್ಲಿ ಮಾರಾಟ ಮಾಡಿದಾಗ ಹೆಚ್ಚಿನ ಒಂದು ಲಾಭವನ್ನು ರೈತರು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇದು ಹೇಳ್ಬೇಕಂತಂದ್ರೆ ಇಟ್ ಈಸ್ ಸೆನ್ಸಿಟಿವ್ ಅಂತೀವಿ, ಬಹಳ ಸೂಕ್ಷ್ಮ ವಿಚಾರ ಈ ಸಂಸ್ಕರಣೆ ಅಂತಕ್ಕಂಥದ್ದು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ರೈತ ಬಾಂಧವರು ಸಿರಿಧಾನ್ಯಗಳನ್ನು ನಾವು ಬೆಳಿಬೇಕು ಉಪಯೋಗಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ. ಅವರು ಬೆಳೆದಂತಹ ರೈತರಿಗೆ ಲಾಭ ಆಗ್ಬೇಕಂತಂದ್ರೆ ಅವರು ಸಂಸ್ಕರಣೆ ಮಾಡೇ ಮಾರಾಟ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ಬೆಳಿತಕ್ಕಂಥದ್ದು ಎಷ್ಟು ಮುಖ್ಯನೋ, ಸಂಸ್ಕರಣೆ ಮಾಡಿ ಮಾರಾಟ ಮಾಡಿದಾಗಲೇ ಅವರಿಗೆ ಒಳ್ಳೆಯ ಲಾಭ ಬರುತ್ತೆ, ಸಂಸ್ಕರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತೇಳಿ ನಾನು ರೈತ ಬಾಂಧವರಿಗೆ ತಿಳಿಸೋದಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೇನೆ. ಈಗ ಸಂಸ್ಕರಣೆ ಮಾಡಬೇಕು ಅಂದ್ರೆ ತಾವು ಹೇಳಿದ್ರೆ ಸುಮಾರು ಎಷ್ಟು ನವಧಾನ್ಯಗಳು ಎಷ್ಟು ಸಿರಿಧಾನ್ಯಗಳಲ್ಲಿ 9 ಧಾನ್ಯಗಳನ್ನು ನಾವು ಸಿರಿಧಾನ್ಯಗಳು ಅಂತ ಕರಿತೀವಿ. ಈಗ ಒಂದೊಂದು ರೀತಿಯಲ್ಲೇ ಸಂಸ್ಕರಣೆ, ಹೌದು, ಅದಕ್ಕೇನಾದರೂ ಸಂಸ್ಕರಣಾ ಘಟಕಗಳು ಅಥವಾ ಅವನ್ನ ಎಲ್ಲಿ ಯಾವ ರೀತಿ ಸಂಸ್ಕರಣೆ ಮಾಡಬೇಕು, ಎಲ್ಲಿ ಅದಕ್ಕೆ ಅವಕಾಶ ಇರುತ್ತೆ? ಈಗ ಬೇರೆ ಧಾನ್ಯಗಳಿಗೆ ನಾವು ಹೋಲಿಕೆ ಮಾಡಿದಾಗ ನಾನು ಮೊದಲೇ ಹೇಳಿದಾಗೆ ಕ್ಲಿಷ್ಟ ಅಂತ ಹೇಳಿದೆ. ಯಾಕೆ ಕ್ಲಿಷ್ಟ ಅಂತಂದರೆ ಮೊದಲನೇದಾಗಿ ಅದರ ಗಾತ್ರ ಸಣ್ಣದಿರುತ್ತೆ. ಸೊ ಗಾತ್ರ ಸಣ್ಣದಿರೋದ್ರಿಂದ ಅದರಲ್ಲಿ ಕಸ ಕಡ್ಡಿ ಮಣ್ಣು ಕಲ್ಲು ಇಂಥದ್ದು ಹೆಚ್ಚಿಗೆ ಸೇರ್ತಕ್ಕಂಥ ಅವಕಾಶ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಈ ಒಂದು ಸಂಸ್ಕರಣೆಯನ್ನು ಮಾಡಬೇಕಾದ್ರೆ 4-5 ವಿಭಾಗಗಳನ್ನು ನಾವು ವಿಂಗಡಿಸ್ತೇವೆ. ಮೊದಲನೇದು ಕ್ಲೀನಿಂಗ್ ಮಾಡ್ತಕ್ಕಂಥದ್ದು, ತೂರ್ತಕ್ಕಂಥದ್ದು ಗಾಳಿಗೆ, ಆಸ್ಪಿರೇಟರ್ ಅಂತೇಳಿ ಮಿಷನ್ ಸಿಗುತ್ತೆ, ಫ್ಯಾನ್ ಹೊಡಿತಕ್ಕಂಥದ್ದು, ಅದರಲ್ಲಾರೂ ತೂರ್ಬೋದು. ಇಲ್ಲ ಗಾಳಿ ಬಂದಂಥ ಸಂದರ್ಭದಲ್ಲಿ ಗಾಳಿಗೆ ವಿರುದ್ಧವಾಗಿ ನಿಂತ್ಕೊಂಡು ಅದನ್ನು ತೂರದೆ ಆದಲ್ಲಿ ಕಲ್ಲು ಮಣ್ಣು ಕಡ್ಡಿ ಕಸ ಇವೆಲ್ಲ ಬೇರೆ ಆಗುತ್ತೆ. ಅಗ್ರವಾಗಿರ್ತಕ್ಕಂಥದ್ದು ಸ್ವಲ್ಪ ಭಾರವಾಗಿರತಕ್ಕಂಥದ್ದನ್ನು ಬೇರೆ ಬೇರೆ ಕಡೆ ಬೀಳೋದ್ರಿಂದ ಅದು ಒಂದು ರೀತಿ. ನಂತರ ಇದನ್ನು ಈಗೇನು ಮಾಡಿದರೆ ಅವೆಲ್ಲ ಮಾಡ್ತಕ್ಕಂಥದ್ದು ಕಷ್ಟ ಅಂತೇಳಿ ರಾಗಿನಲ್ಲಿ ತಗೊಂಡ್ರೆ ರಾಗಿ ಕ್ಲೀನಿಂಗ್ ಮಿಷನ್ ಅಂತಲೇ ಈಗ ಲಭ್ಯತೆ ಇದೆ. ಹಾಗಾಗಿ ವೆರಿ ಸಿಂಪಲ್, ರಾಗಿ ಬೆಳೆದ ತಕ್ಷಣ ಅದನ್ನು ಕಟಾವು ಮಾಡಿ ಅದನ್ನು ಕಾಳನ್ನು ಬೇರ್ಪಡಿಸಿ ಅದು ಕ್ಲೀನಿಂಗ್ ಮಿಷನ್ಗೆ ಹಾಕ್ಬಿಟ್ರೆ ಅದರಲ್ಲಿರ್ತಕ್ಕಂಥ ಕಲ್ಲುಗಳೇ ಸಪ್ರೇಟ್ ಆಗುತ್ತೆ, ಮಣ್ಣು ಸಪ್ರೇಟ್ ಆಗುತ್ತೆ, ಕಡ್ಡಿ ಕಸ ಎಲ್ಲ ಸಪ್ರೇಟ್ ಆಗುತ್ತೆ, ರಾಗಿನೂ ಬೇರೆ ಆಗಿ ಬರ್ತಕ್ಕಂಥ ಅವಕಾಶ ಇದೆ. ಇದಲ್ಲದೇ ಇನ್ನು ರಾಗಿ ಅಥವಾ ಜೋಳ ಅಥವಾ ನಮ್ಮ ಸಜ್ಜೆ ಇಂಥವನ್ನು ಸಂಸ್ಕರಣೆ ಮಾಡ್ತಕ್ಕಂಥದ್ದು ಸುಲಭ. ಆದರೆ ಇತರೆ ಸಿರಿಧಾನ್ಯಗಳಾದಂತಹ ಸಾವೆ ಇರ್ಬೋದು, ಆಮೇಲೆ ಹರ್ಕ ಇರ್ಬೋದು, ಬರುಗಿರ್ಬೋದು, ಕೊರಲೆ ಇರ್ಬೋದು, ಆಮೇಲೆ ನವಣೆ, ಈ 5 ಧಾನ್ಯಗಳಲ್ಲೂ ಕೂಡ ಸ್ವಲ್ಪ ಕ್ಲಿಷ್ಟ ಇದೆ. ಏನು ಕ್ಲಿಷ್ಟ ಅಂತಂತಂದರೆ ಅದನ್ನು ನೇರವಾಗಿ ನಾವು ಉಪಯೋಗಿಸೋದಕ್ಕೆ ರಾಗಿ ಹಂಗೆ ಬರೋದಿಲ್ಲ. ಈಗ ರಾಗಿಯನ್ನು ನಾವು ಕ್ಲೀನ್ ಮಾಡಿಬಿಟ್ಟು ಒಂದೇ ಬಾರಿಗೆ ನಾವು ಹಿಟ್ಟು ಮಾಡಿಸ್ಬಿಟ್ಟು ತಿಂತಕ್ಕಂಥ ಅವಕಾಶ ಇದೆ. ಜೋಳನೂ ಅದೇ ಥರ ಮಾಡ್ಬೋದು, ಸಜ್ಜೆನೂ ಅದೇ ಥರ ಮಾಡ್ಬೋದು. ಆದರೆ ಈ ಧಾನ್ಯಗಳನ್ನು ಹಾಗೆ ತಿನ್ನೋದಕ್ಕೆ ಅವಕಾಶ ಬರಲ್ಲ. ಅದನ್ನೇನು ಮಾಡಬೇಕು, ಅದರಲ್ಲಿ ಮೇಲೆ ಇರತಕ್ಕಂಥ ಸಿಪ್ಪೆಯನ್ನು ಹೊರಗಡೆ ತೆಗಿಬೇಕಾಗುತ್ತೆ. ಆ ಸಿಪ್ಪೆಯನ್ನು ಹೊರಗಡೆ ತೆಗಿತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಬೀಸಕಲ್ಲು ಅಂತೇಳಿ ಇರತಕ್ಕಂಥದ್ದು, ಅದು ಮನೆಯಲ್ಲಿ ಬೀಸಿ ಬೀಸಿ ಸ್ವಲ್ಪ ತೆಗೆದು ತೆಗೆದು ದಿವಸಕ್ಕೆ 5-10 ಹಿಂಗೆ ಮಾಡ್ಕೊಂಡು ಉಪಯೋಗಿಸ್ತಾ ಇದ್ರು. ಈಗ ಅವೆಲ್ಲೂ ಇಲ್ಲ, ಆಮೇಲೆ ನಮ್ಮ ರೈತ ಮಹಿಳೆಯರಿಗೆ ಅದರ ಪರಿಚಯವೇ ಇಲ್ಲ ಈಗಿನವ್ರಿಗೆ. ಹಾಗಾಗಿ ಅದರ ಬದಲಿಗೆ ಈಗ ನವಣೆಯನ್ನು ತೆಗೆದುಕೊಂಡ್ರೆ ಅವರು ಮಿಲ್ಲಿಗೆ ಹಾಕಿಸ್ತಾರೆ. ಮಿಲ್ಲಿಗೆ ಹಾಕಿಸಿದಾಗ ಸೀಡ್ ಕೋಟ್ ಒಂದು ಸಪ್ರೇಟ್ ಆಗುತ್ತೆ ಮೇಲ್ಗಡೆ, ಹಾಕ್ಬಿಟ್ಟು ಉಳಿದಿದ್ದ ಅಕ್ಕಿಯನ್ನು ನಾವು ಉಪಯೋಗಿಸೋದಕ್ಕೆ ತೊಂದರೆ ಇಲ್ಲ. ಆದರೆ ಈ ಒಂದು ಸಾವೆಯನ್ನು ತೆಗೆದುಕೊಂಡ್ರೆ ಸಾವೆಯನ್ನು ನೇರವಾಗಿ ಮಿಲ್ಗೆ ಹಾಕ್ಸೋಕ್ಕೂ ಬರಲ್ಲ. ಅದನ್ನು ಒಂದು ಅನುಕೂಲವಾಗುವಂತಹ ಉಷ್ಣಾಂಶದಲ್ಲಿ ಬೇಯಿಸಿ ನಂತರ ಅದರ ಸಿಪ್ಪೆಯನ್ನು ತೆಗಿಬೇಕಾಗುತ್ತೆ. ಅದೇ ರೀತಿ ಕೊರಲೆ ಬರಗು ಇವನ್ನು ಕೂಡ ನಾವು ಸಿಪ್ಪೆಯನ್ನು ತೆಗೆದು ಉಪಯೋಗಿಸ್ಬೇಕಾಗುತ್ತೆ. ಮೊದಲನೇದಾಗಿ ಕ್ಲೀನಿಂಗ್ ಹೇಳಿದೆ, ನಂತರ ಗ್ರೇಡ್ ಮಾಡ್ತಕ್ಕಂಥದ್ದು ಅಂದರೆ ಒಂದೇ ತರನಾದ ಒಂದೇ ಗಾತ್ರದ ಕಾಳುಗಳನ್ನು ಬೇರ್ಪಡಿಸ್ತಕ್ಕಂಥದ್ದು. ಮೊದಲನೇದು ಕ್ಲೀನಿಂಗು, ಎರಡನೇದು ಗ್ರೇಡಿಂಗು, ಮತ್ತು ಮೂರನೇದು ಡಿ ಸ್ಟೋನರ್ ಅಂತೇಳಿ ಈಗ ಅವೈಲೇಬಿಲಿಟಿ ಇದೆ. ಡಿ ಸ್ಟೋನರ್ ಅಂದರೆ ಅದರಲ್ಲಿ ಇರ್ತಕ್ಕಂಥ ಕಲ್ಲು ಪದಾರ್ಥವನ್ನೆಲ್ಲ ಸಪ್ರೇಟ್ ಮಾಡ್ತಕ್ಕಂಥದ್ದು. ನಂತರ ಡಿ ಹಲ್ಲರ್, ಇದೇ ಮುಖ್ಯವಾದಂಥದ್ದು. ಇದು ಸಿಪ್ಪೆ ತೆಗಿತಕ್ಕಂಥದ್ದೇ ಭಾಳ ಪ್ರಮುಖವಾದಂತಹ ಘಟ್ಟ. ನಂತರ ಸಿಪ್ಪೆ ತೆಗೆದ ಮೇಲೆ ಅದನ್ನು ಇನ್ನೂ ಸಣ್ಣ ಕಾಲು ಮಾಡ್ಕೋಬೇಕು ಅಂದರೆ ಮಿಲ್ಲಿಂಗ್ ಮಾಡ್ಕೊಂಡು ಸಣ್ಣಿನ ಅಕ್ಕಿ ರೂಪಕ್ಕಾರ ತರ್ಬೋದು, ಇಲ್ಲ ಅದನ್ನು ಒಡೆದ್ಬಿಟ್ಟು ಅದನ್ನು ರವೆ ರೂಪಕ್ಕಾರ ತರ್ಬೋದು, ಇಲ್ಲ ಆ ಕಾಳನ್ನು ಹಿಟ್ಟು ಮಾಡಿಬಿಟ್ಟು ಹಿಟ್ಟನ್ನಾರನ್ನು ಉಪಯೋಗಿಸ್ಬೋದು. ಸೊ ಈ ಮೂರೂ ಕೂಡ ಮಾಡೋದ್ರಿಂದ ನಾವು ಯಾವ್ಯಾವ ಪದಾರ್ಥಗಳನ್ನು ಈಗ ಇಡ್ಲಿ ದೋಸೆ ಅವೆಲ್ಲ ಮಾಡ್ಬೇಕಂತಂದರೆ ಅದನ್ನು ಹಿಟ್ಟಿನ ರೂಪದಲ್ಲಿದ್ದರೆ ಸಾಕು, ಮತ್ತು ರವೆ ರೂಪದಲ್ಲಿದ್ದರೆ ಉಪ್ಪಿಟ್ಟು ಇಂಥವೆಲ್ಲ ಮಾಡೋದಕ್ಕೆ ಅವಕಾಶ ಆಗುತ್ತೆ, ಮತ್ತು ಕಾಳಿನ ರೂಪದಲ್ಲಿದ್ದರೆ ಅನ್ನವನ್ನು ನೇರವಾಗಿ ಮಾಡ್ಕೊಂಡು ತಿಂತಕ್ಕಂಥದ್ದನ್ನು ಮಾಡ್ಬೋದು. ಈ ಸಂಸ್ಕರಣೆಯಲ್ಲಿ ಮುಖ್ಯವಾಗಿ ನಾಲ್ಕು ಅಂಶಗಳು, ಒಂದನೆಯದು ಸ್ವಚ್ಛಗೊಳಿಸ್ತಕ್ಕಂಥದ್ದು ಕ್ಲೀನಿಂಗು, ಎರಡನೇದು ಗ್ರೇಡಿಂಗು, ಮತ್ತು ಡಿ ಸ್ಟೋನಿಂಗು, ಮತ್ತು ಡಿ ಹಲ್ಲರ್ ಅದರ ಸಿಪ್ಪೆಯನ್ನು ತೆಗೀತಕ್ಕಂಥದ್ದು, ನಂತರ ಮಿಲ್ ಮಾಡ್ತಕ್ಕಂಥದ್ದು. ಈ ಐದು ವಿಭಾಗಗಳಲ್ಲೂ ಕೂಡ ಒಂದೊಂದು ಹಂತದಿಂದ ಒಂದೊಂದು ಹಂತಕ್ಕೆ ಬಂದುಬಿಟ್ಟು ಅದನ್ನು ಮಾಡಿದಾಗ ಮಾತ್ರ ಅದು ಉಪಯೋಗಿಸೋದಕ್ಕೆ ಸಾಧ್ಯ ಇದೆ. ಈಗ ನಮ್ಮಲ್ಲಿ ಈಗ ಲಭ್ಯವಿರತಕ್ಕಂಥದ್ದು ಎರಡು ತರಹದ ಯಂತ್ರೋಪಕರಣಗಳು ನಮ್ಮ ಈಗಿನ ಜನರು ಉಪಯೋಗಿಸ್ತಾ ಇದ್ದಾರೆ. ಒಂದು, ಪ್ರತಿಯೊಂದು ಈಗೇನು ಕ್ಲೀನರ್, ಗ್ರೇಡರ್, ಡಿ ಸ್ಟೋನರ್, ಡಿ ಹಲ್ಲರ್, ಮಿಲ್ಲರ್ ಇವೆಲ್ಲ ಸಿಗ್ತವೆ. ಇದನ್ನು ಸಪ್ರೇಟಾಗೂ ಕೂಡ ಮಿಷನ್ಸ್ ಇರ್ತವೆ. ಅದನ್ನು ಒಂದು ಮಿಷನ್ನಲ್ಲಿ ಉಪಯೋಗಿಸಿದ ಮೇಲೆ ನಂತರ ನೆಕ್ಸ್ಟ್ ಇದಕ್ಕೆ ಹಾಕೋದು. ಫಸ್ಟ್ ಕ್ಲೀನಿಂಗ್ ಒಂದು ಮಿಷನ್ ಉಪಯೋಗಿಸ್ತೀವಿ, ಅದು ಅಂದರೆ ಆಸ್ಪಿರೇಟರ್ ಅಂತ ಬರುತ್ತೆ, ಅದನ್ನು ಉಪಯೋಗಿಸೋಕ್ಕಂಥದ್ದು. ನೆಕ್ಸ್ಟ್ ಗ್ರೇಡರ್ಗೆ ಹಾಕ್ತಕ್ಕಂಥದ್ದು, ನೆಕ್ಸ್ಟ್ ಅದನ್ನು ತೆಗೆದುಬಿಟ್ಟು ಡಿ ಸ್ಟೋನರ್ಗೆ ಹಾಕ್ತಕ್ಕಂಥದ್ದು, ಅದನ್ನು ತೆಗೆದುಬಿಟ್ಟು ಡಿ ಹಲ್ಲರ್ಗೆ ಹಾಕ್ತಕ್ಕಂಥದ್ದು, ನೆಕ್ಸ್ಟ್ ಅದು ತೆಗೆದುಬಿಟ್ಟು ಮಿಲ್ಲರ್ಗೆ ಹಾಕ್ಬಿಟ್ಟು ಅಕ್ಕಿನೋ ಇಲ್ಲ ರವೆನೋ ಹಿಟ್ಟೋ ಯಾವ್ದು ಬೇಕೋ ಅದನ್ನು ತಕ್ಕೊಳ್ತಕ್ಕಂಥ ಒಂದು ಇದೆ. ಅದಲ್ಲದೇ ಫುಲ್ಲಿ ಆಟೋಮೈಸ್ಡ್ ಯಂತ್ರೋಪಕರಣಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ. ಈಗ ಒಂದು ಹೇಳಬೇಕಂತಂದರೆ ಈ ಸಿರಿಧಾನ್ಯ ಬೆಳೀತಕ್ಕಂಥ ರೈತರಿಗೆ ಇದರ ಒಂದು ಮಾಹಿತಿ ಭಾಳ ಮುಖ್ಯ. ಕಡೂರು ತಾಲೂಕಿನಲ್ಲಿ ಒಬ್ಬರು ಮಂಜುನಾಥ್ ಅಂತ ಹೇಳಿ ಅವರು ಫುಲ್ಲಿ ಆಟೋಮೈಸ್ಡ್ ಪ್ರೊಸೆಸಿಂಗ್ ಯೂನಿಟನ್ನು ಸಿರಿಧಾನ್ಯಗಳಲ್ಲಿ ಇಟ್ಟಿದ್ದಾರೆ. ಅದು ಸಣ್ಣ ಪುಟ್ಟ ಮೊತ್ತದ ಪ್ರೊಸೆಸಿಂಗ್ ಯೂನಿಟ್ ಏನಲ್ಲ, ಅದು ಸುಮಾರು 2 ಕೋಟಿಯಷ್ಟು ಅದಕ್ಕೆ ಅವರು ವೆಚ್ಚ ಮಾಡಿದ್ದಾರೆ. ಒಂದು ಕಡೆ ನಾವು ತಗೊಂಡೋಗ್ಬಿಟ್ಟು ಕಾಳು ಹಾಕ್ಬಿಟ್ರೆ ರೆಡಿ ಬಂದ್ಬಿಟ್ಟು ಅಕ್ಕಿ ಬರುತ್ತೆ, ರವೆ ಬರುತ್ತೆ, ಹಿಟ್ಟು ಬರುತ್ತೆ, ನಾವು ಯಾವುದಕ್ಕೆ ಬೇಕು ಅಂತ ಇಡ್ತೀವೋ ಅದನ್ನು ತರ್ತಕ್ಕಂಥದ್ದು ಕಾಳು ಮಾಡಿ ಕೊಡ್ತಾರೆ. ಮುಂದೆ ಬೇಕಾದ್ರೆ ಕಾಳನ್ನು ರವೆ ಬೇಕಾದ್ರೆ ಉಪಯೋಗಿಸ್ಬೋದು, ಹಿಟ್ಟಿಗೆ ಬೇಕಾದ್ರೆ ಉಪಯೋಗಿಸ್ಬೋದು. ಈ ಒಂದು ಕಡೆ ನಾವು ಹಾಕ್ಬಿಟ್ರೆ ಯಾವುದು ಮ್ಯಾನ್ ಹ್ಯಾಂಡ್ಲಿಂಗ್ ಇಲ್ಲ, ಫುಲ್ಲಿ ಆಟೋಮೈಸ್ಡ್ ಮಿಷನ್. ಇಲ್ಲಿ ನಾವು 10 ಕ್ವಿಂಟಲ್ ಹಾಕಿದ್ವಿ ಅಂದರೆ ಅಲ್ಲಿ 10 ಕ್ವಿಂಟಲ್ ಏನು ಪ್ರೊಪೋರ್ಷನೇಟಾಗಿ ಬರುತ್ತೆ, ಹಸ್ಕು ಮತ್ತು ಅದರಲ್ಲಿರ್ತಕ್ಕಂಥ ಧೂಳಿನ ಪದಾರ್ಥ, ಕಲ್ಲಿನ ಪದಾರ್ಥ, ಇತರೆ ಸಸ್ಯ ವೇಸ್ಟು ಇವು ಪ್ಲಸ್ ಕಾಳು ಮೂರನ್ನೂ ಕೂಡ ಹೊರಗಡೆ ಬರ್ತಕ್ಕಂಥ ಫುಲ್ಲಿ ಆಟೋಮೈಸ್ಡ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಈಗ ಲಭ್ಯ ಇದ್ದಾವೆ. ಹಾಗಾಗಿ ಹೆಚ್ಚಿಗೆ ಬೆಳೆದಂತಹ ರೈತ ಬಾಂಧವರು ಬೇಕಾದ್ರೆ ನಮ್ಮ ಕೃಷಿ ಇಲಾಖೆ ಹೊಸದುರ್ಗದಲ್ಲಿರ್ಬೋದು, ಚಿತ್ರದುರ್ಗದಲ್ಲಿರ್ಬೋದು, ಯಾವುದೇ ತಾಲೂಕಿನಲ್ಲೂ ಕೂಡ ಕೇಳಿದಲ್ಲಿ ನಾವು ಅವರ ವಿಳಾಸವನ್ನು ಕೂಡ ಕೊಡ್ತೇವೆ. ಅದನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಅದನ್ನು ಪ್ರೊಸೆಸ್ ಮಾಡಿಸಿ ಬೇಕಾದ್ರೆ ನೀವು ಮಾರ್ತಕ್ಕಂಥದ್ದು ಕೂಡ ಅವಕಾಶ ಇದೆ. ಇದು ಮುಂದಿನ ದಿನಗಳಲ್ಲಿ ಇದರ ಈಗ ನಾವು ಹೇಳಿದಾಗೆ ಸಿರಿಧಾನ್ಯಗಳಿಗೆ ಸಾಕಷ್ಟು ಬೇಡಿಕೆ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಸ್ಕರಣಾ ಘಟಕಗಳು ಸ್ಥಾಪನೆ ಆಗ್ತಕ್ಕಂಥದ್ದು ಖಡಾಖಂಡಿತ. ನಮ್ಮ ಇಲಾಖಾ ವತಿಯಿಂದ ಹೋಬಳಿಗೆ ಒಂದರಂತೆ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಸಂಸ್ಕರಣಾ ಘಟಕಗಳನ್ನು ನಾವು ಮ್ಯಾನ್ಯಲಿ ಮಾಡ್ತಕ್ಕಂಥದ್ದು, ನಾವು ಮನುಷ್ಯರೇ ಒಂದರಿಂದ ಒಂದಕ್ಕೆ ಹಾಕ್ತಕ್ಕಂಥ ಅಂಥ ಘಟಕಗಳನ್ನು ಈ ವರ್ಷ ಸ್ಥಾಪನೆ ಮಾಡೋದಕ್ಕೆ ಆಗಲೇ ನಾವು ಕ್ರಿಯೋಜನೆ ಕೊಟ್ಟಿದ್ದೀವಿ. ಅದು ಸ್ಥಾಪನೆ ಆಗುತ್ತೆ ಈ ವರ್ಷ. ಇದನ್ನು ಉಪಯೋಗಿಸ್ಕೋಬೋದು ರೈತ ಬಾಂಧವರು. ಜೊತೆಗೆ ಜಾಸ್ತಿ ಬೆಳೆದಂಥ ರೈತ ಬಾಂಧವರು ಹೋಗ್ಬಿಟ್ಟು ಇಂಥ ಫುಲ್ಲಿ ಆಟೋಮೈಸ್ಡ್ ಮಿಷನಲ್ಲಿ ಕೂಡ ಹಾಕಿಸ್ಕೊಂಡು ಬರ್ಬೋದು. ರೈತರು ಈಗ ನವಣೆಯನ್ನು ನೇರವಾಗಿ ಮಾರುಕಟ್ಟೆಗೆ ಮಾಡಿದ್ರೆ 25-30 ಮ್ಯಾಕ್ಸಿಮಮ್ 35 ರೂಪಾಯಿ ಅವ್ರಿಗೆ ಸಿಗ್ಬೋದು. ಅದೇ ಅಕ್ಕಿಯನ್ನು ಮಾಡಿಬಿಟ್ಟು ಮಾರಿದಾಗ ಕನಿಷ್ಠ ಪಕ್ಷ ಅವರಿಗೆ 50-55 ರೂಪಾಯಿ ವರೆಗೂ ಅವ್ರಿಗೆ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ದಯಮಾಡಿ ಸಂಸ್ಕರಣೆ ಅಂತಕ್ಕಂಥದ್ದು ಬೇರೆ ಧಾನ್ಯಗಳಿಗೆ ಹೋಲಿಕೆ ಮಾಡೋದಲ್ಲಿ ಸಿರಿಧಾನ್ಯಗಳಿಗೆ ಭಾಳ ಪ್ರಾಮುಖ್ಯವಾದಂಥದ್ದು. ಈ ನಿಟ್ಟಿನಲ್ಲಿ ರೈತ ಬಾಂಧವರು ತಿಳ್ಕೋಬೇಕು, ಮೊದಲನೇದು ಕರ್ತವ್ಯ ಉಪಯೋಗಿಸ್ತಕ್ಕಂಥದ್ದು, ಎರಡನೇ ಹೆಚ್ಚಾದಂತಹ ಕಾಳುಗಳನ್ನು ಬೇಕಾದ್ರೆ ಸಂಸ್ಕರಣೆ ಮಾಡಿಬಿಟ್ಟು ಮಾರ್ತಕ್ಕಂಥದ್ದನ್ನ ನಾವು ಮಾಡ್ಬೋದು. ಈ ನಿಟ್ಟಿನಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ 3-4 ಜನ ಸಾಕಷ್ಟು ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಒಂದು ಹೇಳಬೇಕಂತಂದರೆ ಶ್ವೇತಾ ಅಂತೇಳಿ ಹೊಸದುರ್ಗದಲ್ಲಿ ಆಯಮ್ಮ ಮನೆಯಲ್ಲೇ ಈ ಒಂದು ಮಿಷನ್ಸ್ನ ಇಟ್ಕೊಂಡು ಚಿಕ್ಕದಾಗಿ ಮಾಡಿ ಮಾರುಕಟ್ಟೆಗೆ ಪ್ರೋಟೀನ್ ಯುಕ್ತ ಆಹಾರ ಅಂತೇಳಿ ಕೊಡ್ತಾ ಇದ್ದಾರೆ. ಮತ್ತೆ ಹಿರಿಯೂರಲ್ಲಿ ಒಬ್ರು ಇದೇ ರೀತಿ ನಮ್ಮ ಆತ್ಮ ಇದರಲ್ಲಿ ಸುಮತಿಯವರು, ಅವರು ಕೂಡ ಪ್ರೋಸೆಸ್ ಮಾಡಿ ರಾಗಿ ಮಾಲ್ಟು ಪ್ರತಿಯೊಂದನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗೆ ಹಲವಾರು ಜನ ಇದ್ದಾರೆ. ಶೋಭಾ ಅಂತೇಳಿ ಆದ್ರಿಕಟ್ಟೆ ವಸ್ತುರ್ಗದಲ್ಲಿ ಅವರು ಕೂಡ ಈ ಸಾವಯವನ್ನು ಅಕ್ಕಿ ತಂದುಬಿಟ್ಟು ಮಾರಾಟ ಮಾಡ್ತಕ್ಕಂಥದ್ದು. ಈ ರೀತಿ ಒಬ್ಬೊಬ್ಬರೇ ರೈತರು ರೈತ ಮಹಿಳೆಯರು ಇದ್ರ ಬಗ್ಗೆ ಗಮನ ಕೊಡ್ತಿದ್ದಾರೆ. ಹಾಗಾಗಿ ರೈತರು ಬೆಳೀತಕ್ಕಂಥದ್ದೊಂದೇ ಅಲ್ಲ, ಉಪಯೋಗಿಸ್ತಕ್ಕಂಥದ್ದೊಂದೇ ಅಲ್ಲ, ಕೃಷಿಯಲ್ಲಿ ಅದರ ಸಿರಿಧಾನ್ಯಗಳ ಕೃಷಿಯಲ್ಲಿ ಲಾಭದಾಯಕ ಆಗಬೇಕಂತಂದರೆ ಸಂಸ್ಕರಣೆಯನ್ನು ನಾವು ಅಳವಡಿಸ್ಕೋಬೇಕು, ಹೆಚ್ಚಿನ ಲಾಭ ರೈತರು ತಗೋಬೇಕು. ಮುಂದಿನ ದಿನಗಳಲ್ಲಿ ಇದಕ್ಕೆ ಭಾಳ ಬೇಡಿಕೆ ಇರೋದ್ರಿಂದ ರೈತ ಬಾಂಧವರು ಈ ಬಗ್ಗೆ ಗಮನ ಹರಿಸಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿಡಿ, ಅಕ್ಕಪಕ್ಕದವರು ಮತ್ತು ಎಲ್ಲ ಜನರ ಆರೋಗ್ಯವನ್ನು ಚೆನ್ನಾಗಿಡೋದಕ್ಕೆ ಈ ಒಂದು ಸಿರಿಧಾನ್ಯಗಳ ಬಳಕೆಗೆ ತಾವು ಸಹಕರಿಸಬೇಕು ಅಂತೇಳಿ ರೈತ ಬಾಂಧವರಲ್ಲಿ ಈ ಒಂದು ಸಮಯದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಸಿರಿಧಾನ್ಯ ಬೆಳೆಯದಷ್ಟೇ ಅಲ್ಲ, ಅದು ಸಂಸ್ಕರಣೆ ಮಾಡಿ ಅದನ್ನು ಉಪಯೋಗ ಮಾಡಕ್ಕೆ ಕೊಟ್ಟರೆ ಅದು ಬಹಳ ಲಾಭದಾಯಕ. ಹೌದು, ರೈತರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಬಹಳ ಒಳ್ಳೇದು. ಒಳ್ಳೇದು ಸರ್, ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರೆ. ಸಿರಿಧಾನ್ಯಗಳ ಸಂಸ್ಕರಣೆ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳಿದ್ದಾವೆ ಮತ್ತು ಅದರಿಂದ ಯಾವ ರೀತಿಯ ಹೆಚ್ಚಿನ ಲಾಭವನ್ನು ರೈತರು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದಗಳು ಸರ್. ಇದುವರೆಗೂ ಸಿರಿಧಾನ್ಯಗಳ ಸಂರಕ್ಷಣೆಯ ಮಹತ್ವ ಈ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬೇಸಿದ್ದಣ್ಣ. ನಾಳೆ ಸಂಜೆ